ಶ್ರೀರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಹಾಸನದ ಗ್ರೀನ್ ಇನೋವೇಷನ್ ಸೆಂಟರ್ ಪ್ರಾಯೋಜಿತ ಬಾನುಲಿ ಕಾರ್ಯಕ್ರಮ ಸರಣಿ ಚಿನ್ನದ ಗಿಂಡಿ. ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ಸುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವೆಕ್ಕಿ. ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಾಂಧವರೇ, ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ವಿಚಾರವಾಗಿ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಲ್ ಜಿ ಕುಮಾರಸ್ವಾಮಿ ಹಾಗೂ ಅರಸೀಕೆರೆ ತಾಲೂಕು ಕುಡುಕುಂದಿಯ ಕೆಎಚ್ ಕುಮಾರ್. ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕುಮಾರಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಕುಮಾರ್ ಅವರೇ, ಎಷ್ಟು ಜಮೀನಿದೆ ತಮಗೆ? ನಮಗೆ ಸಾಧಾರಣ ಒಂದು 4-5 ಎಕರೆ ಜಮೀನಿದೆ ಸರ್. ನೀರಾವರಿನ ಮಳೆ ಆಶ್ರಯನ? 80 ಭಾಗ ನೀರಾವರಿ ಇದೆ ಸರ್. ಬೋರ್ವೆಲ್? ಬೋರ್ವೆಲ್ ಸರ್. ಎಷ್ಟು ವರ್ಷ ಆಯ್ತು ಕೊರ್ಸಿ? ಅದು ಬೋರ್ವೆಲ್ ಕೊರ್ಸಿ ಸುಮಾರು 1 ವರ್ಷದಿಂದ ಕೊರ್ಸ್ತಾನೆ ಇದ್ವಿ. ಫೇಲ್ ಆಗ್ತಾ ಬರ್ತಾ ಇದೆ, ಮತ್ತೆ ಹೊಸ್ತಾಗಿ ತೆಗಿಸ್ಕೊತಾ ಹೋಗ್ತಾನೆ ಇದ್ವಿ. ಇವಾಗ ಅಷ್ಟು ಜಾಗದಲ್ಲಿ 2 ಬೋರ್ವೆಲ್ ಓಡ್ತಾ ಇದೆ. ಸದ್ಯಕ್ಕೆ ನೀರಿನ ಸಮಯ ಅಷ್ಟೊಂದು ಕಾಣ್ತಿಲ್ಲ ಸರ್ ನಮ್ಗೆ. ಎಷ್ಟು ಅಡಿ ಆಳದಲ್ಲಿ ನೀರು ಸಿಕ್ಕಿದೆ? ಎರಡು ಕೂಡ 350-370 ಅಡಿ, 400 ಅಡಿ ಒಳಗಡೆ ಬಾವಿನ ಕ್ಲೋಸ್ ಆಗಿದೆ ಸರ್. ಎಷ್ಟು ಇಂಚ್ ನೀರು ಸಿಕ್ಕಿದೆ? ಒಂದು 3 ಆವರೇಜ್ ಓಡ್ತಾ ಇದೆ ಸರ್. ಓಡ್ತಾ ಇದೆ. ನೀವು ನೆಲ ಜಲ ಸಂರಕ್ಷಣೆಗೆ ಏನು ಕೆಲಸ ಮಾಡಿಲ್ವಾ ನಿಮ್ ಜಮೀನಲ್ಲಿ? ನೆಲ ಜಲ ಸಂರಕ್ಷಣೆಗೆ ಅಂದ್ರೆ ಸರ್, ಅದ್ರ ತೋಟಕ್ಕೆಲ್ಲ ಬದುಗಳನ್ನ ಹಾಕೋಣದು, ಇನ್ನ ಅಪ್ಚಣಗು ಇದೆಲ್ಲ ತಿಳ್ಕೊಳೋದು, ಅದನ್ನ ಮಾಡ್ಕೊಂಡಿದ್ವಿ ಸರ್, ಅಳವಡಿಸ್ಕೊಂಡಿದ್ವಿ. ಈಗಲೂ ಕೂಡ ಇದೆ. ಕೃಷಿ ಹೊಂಡ ಮಾಡ್ಕೊಳ್ಳೋದು? ಕೃಷಿ ಹೊಂಡ ಕೂಡ ಇದೆ. ಮರ ಗಿಡಗಳನ್ನ ಇಟ್ಕೊಳ್ಳೋದು? ತೆಂಗಿನ ಪಕ್ಕದಲ್ಲಿ ಟ್ರೆಂಚ್ ಮಾಡ್ಕೊಳ್ಳೋದು? ಟ್ರೆಂಚ್ ಇಲ್ಲ ಸರ್, ಕೃಷಿ ಹೊಂಡ ಇದೆ. ಕೃಷಿ ಹೊಂಡನ ಉಪಯೋಗಿಸ್ಕೊತಾ ಇದ್ವಿ, ಅದಕ್ಕೆ ಬಂದ ನೀರು ಸ್ಟೋರ್ ಆಗುತ್ತೆ. ಆಮೇಲೆ ಅದು ಇದ್ರೆ ಆಗುತ್ತೆ, ನಮ್ಮದು ತೋಟಕ್ಕಿಂತ ಮೇಲೆ ಇರೋದ್ರಿಂದ ನಮ್ಮ ತೋಟಕ್ಕೆ ಅನುಕೂಲ ಆಗಿದೆ ಸರ್ ಕೃಷಿ ಹೊಂಡದಿಂದ. ಏನು ವಿದ್ಯಾಭ್ಯಾಸ ತಮ್ದು? ನಂದು ಐಟಿಐ ಎಲೆಕ್ಟ್ರಿಷಿಯನ್ ಸರ್. ಎಲ್ಲಿ ಓದಿದ್ರಿ? ಇಲ್ಲೇ ಸಹ್ಯಾದ್ರಿ ನ್ಯಾಷನಲ್ ಐಟಿಐ ಹಾಸನ್ ಸರ್. ಏನಕ್ಕೆ ಓದಿದ್ದ ಅದನ್ನ? ಏನೋ ಸರ್, ಏನೋ ಜಾಬ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಓದ್ದೆ. ಆದ್ರೆ ಜಾಬ್ ಕೂಡ ಆಯ್ತು, ಆಮೇಲೆ ನಾನು ಮೈಸೂರು ವಿಪ್ರೋದಲ್ಲಿ ಒಂದ್ ವಾರ ಕೆಲಸ ಕೂಡ ಮಾಡಿದೆ. ಅಲ್ಲಿಯ ಸಂಬಳ ಮತ್ತೆ ಅಲ್ಲಿಯ ದುಡ್ಸ್ಕೊಂಡ ರೀತಿ ನೋಡಿ ನನಗೆ ಆಗ್ಲಿಲ್ಲ, ಅದು ಆಗ್ಲಿಲ್ಲ. ಇದನ್ನ ಈ ಸಂಬಳ ತಂದು ಇಷ್ಟ ಕೂಡ ನಮ್ಮ ಜಮೀನ್ ಜೊತೆ ಸಾಕಷ್ಟು ಅದರಲ್ಲೇ ಅಳವಡಿಸ್ಕೊಂಡು ಇದಕ್ಕಿಂತ ಹೆಚ್ಚಿನ ಆದಾಯವನ್ನು ತೆಗಿಬಹುದು ಅನ್ನೋ ಕೃಷಿ ನಂಬಿಕೊಂಡು ನಾನು ಮತ್ತೆ ಭೂಮಿ ಕಡೆ ರಿಟರ್ನ್ ಆಗಿ ಬಂದು ಇಲ್ಲಿ. ಎಷ್ಟು ವರ್ಷ ಆಯ್ತು ಮತ್ತೆ ಬಂತಾವು? ಅಲ್ಲಿಂದ ಬಂದಿದ್ದು ಸರ್, ನನಗೆ ನಾನು 97 ಅಲ್ಲಿ ನಂದು ಐಟಿಐ ಪಾಸ್ ಆಗಿದ್ದು. 1 ಹಿಂಗೆ ಬೇರೆ PUC ಕಡೆ ಕಾಲೇಜಿಗೆ ಹೋಗೋಣ ಅಂತ ಹೋದ್ರೆ ಅದು ಆಗದೇ ಜಾಬ್ ಆಫರ್ ಬರಲಾಗಿ ನಾನು ಮೈಸೂರು ವಿಪ್ರೋ ಕಡೆ ಹೋದೆ. ಅಲ್ಲಿ ನನಗೆ ಅದು ಆಗಕ್ ಆಗ್ಲಿಲ್ಲ. ಸಾಧಾರಣ 1999 ಅನ್ಕೋಬಹುದು. ಅಲ್ಲಿಂದ ಬಂದ ನಾನು ಕೃಷಿ ಉದ್ಯೋಗ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಸರ್. ಇಲ್ಲ ಅಳವಡಿಸ್ಕೊಂಡಿದ್ದೀನಿ, ಸಂತೋಷವಾಗಿದ್ದೀನಿ, ಚೆನ್ನಾಗಿದ್ದೀನಿ ಸರ್. ನೆಮ್ಮದಿಯಾಗಿದ್ದೀರಾ? ಹ್ಞೂ ಸರ್. ಆದಾಯನೂ ಮಾಡ್ತಾ ಇದ್ದೀರಿ? ಹ್ಞೂ ಸರ್. ಏನೇನ್ ಬೆಳೆ ಬೆಳಿತೀರಿ ಸರ್? ನಾವು ಮೇಜರ್ ಆಗಿ ಆಲೂಗಡ್ಡೆ ಒಂದು ಈ ಟೈಮಲ್ಲಿ ಬೆಳೆದೇ ಬೆಳಿತೀವಿ. ವರ್ಷದಲ್ಲಿ ಎರಡು ಬೆಳೆ ಆಲೂಗಡ್ಡೆ ಬೆಳೆದೇ ಬೆಳಿತೀವಿ. ಇನ್ನು ಮಿಕ್ಕಿದ ಜಮೀನು ನಮ್ದು ಮೇಜರ್ ಆಗಿ 3 ಎಕರೆ ತೋಟ ಇರೋದ್ರಿಂದ ತೋಟದ ಕಡೆ ನಮ್ಗೆ ಗಮನ ಹೋಗುತ್ತೆ. ಏನೇನಿದೆ ತೋಟದಲ್ಲಿ? ತೋಟದಲ್ಲ ಬರೀ ತೋಟಕ್ಕೆ ಇದಾಗೋದು ಏನಂದ್ರೆ ಅದೇ ಹೇಳಿದ್ನಲ್ಲ ಸರ್, ಅಪ್ಚೆಣ್ಬಹುದು, ಉಳ್ಳಿ ಆಗ್ಬಹುದು, ತೆಡ್ನಿ ಆಗ್ಬಹುದು. ಅಲ್ಲ, ಏನ್ ತೆಂಗ ಸರ್? ತೆಂಗಿನ ತೋಟ ಸರ್. ಎಷ್ಟಿದೆ ತೆಂಗು? ತೆಂಗು ಒಂದು 280-300 ಗಿಡದ ಹತ್ರ ಇದೆ. ಅದ್ರ ಜೊತೆಗೆ ಬೇರೆ ಇನ್ನೇನಾದ್ರು ಬೆಳೆ ಇದೆಯಾ? ಇಲ್ಲ ಸರ್, ತೋಟದಲ್ಲಿ ಅಂದ್ರೆ ಒಂದ್ 2 ಸಾರಿ ಶುಂಠಿ ಬಾಳೆನ ಬೆಳೆದಿವಿ. ಅದನ್ನ ತದನಂತರ ಆಮೇಲೆ ತೋಟಕ್ಕೆ ಸ್ವಲ್ಪ ಎಫೆಕ್ಟ್ ಆಗೋ ರೀತಿ ಕಾಣ್ತು, ಅದನ್ನ ಅವಾಯ್ಡ್ ಮಾಡಿದ್ವಿ. ಈಗ ನಾವೇನಿದ್ರು ಅಚ್ಚೆಣ್ಬು, ತಡಿನಿ ಅಥವಾ ಹುಳಿ ಆ ತೋಟಕ್ಕೆ ಅದನ್ನು ಚೆಲ್ಲಿದ್ವಿ. ಆಮೇಲೆ ಅದನ್ನ ಹಂಗೆ ಕಲ್ಟಿವೇಷನ್ ಮಾಡಿ ಹಂಗೆ ಬಿಟ್ಟು. ತೆಂಗು ಆಲೂಗಡ್ಡೆ ಬಿಟ್ಟರೆ ಬೇರೆ ಇನ್ನೇನು ಬೆಳೆಯಲ್ವಾ ನೀವು? ಬೇರೆ ತರಕಾರಿನ ಒಂದೊಂದ್ಸರಿ ಬೆಳಿತೀವಿ ಸರ್. ಕೋಸ್ ಅನ್ನು ಬೆಳಿತೀವಿ. ಕೋಸ್ ಬೆಳಿತೀರಿ? ಕೋಸ್ ಬೆಳಿತೀವಿ, ಶುಂಠಿನ ಬೆಳಿತೀವಿ. ಮನೆಗೆ ಬೇಕಾದ್ನೆಲ್ಲ ಬೆಳ್ಕಂತೀರಾ? ಸಿಹಿಗುಂಬಳ ಬೆಳಿತೀವಿ. ಅಲ್ಲ, ಅಲಸಂದೆ, ಉದ್ದು, ಹೆಸರು? ಅದು ಸಾಧಾರಣ ಈಗ ತೋಟಕ್ಕೆ ಒಂದೊಂದ್ಸರಿ ಹಾಕ್ಬೇಕಾದ್ರೆ ಒಂದೊಂದು ಭಾಗದಲ್ಲಿ ಹಾಕೊಂಡ್ರಿ ಸರ್. ಮನೆ ಬಳಕೆಗೆ ಬಂದ್ರೆ ಅದನ್ನು ತಗೊಳೋದು. ಈಗ ನವಿಲುಗಳ ಕಾಟ ಒಂದ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸಿಕ್ಕಿದಷ್ಟು ನಾನು ತಗೊಂಡು ಉಪಯೋಗಿಸಿದ್ವಿ ಸರ್ ಮನೆಗೆ. ಎಷ್ಟು ವರ್ಷದಿಂದ ಆಲೂಗಡ್ಡೆ ಬೆಳೀತಾ ಇದ್ರಿ ಕುಮಾರ್ ಅವರೇ? ಸಾಧಾರಣ ನಾನು ನಮ್ಮ ಅಪ್ಪಾಜಿ ಏನ್ ಮಾಡ್ತಿದ್ರು ಅಲ್ಲಿಂದ ಸರ್ ಆಲೂಗಡ್ಡೆ ಒಂದು ಪ್ರತಿ ವರ್ಷ ಒಂದ್ ವರ್ಷ ಬಿಟ್ಟಿದ್ದು ಉದಾಹರಣೆ ಇಲ್ಲ ಸರ್. ಎಷ್ಟು ಎಕರೆ ಹಾಕ್ತೀರಿ? ಈ ಸರಿ 2 ಎಕರೆ ಇದೆ ಸರ್. ಓಕೆ. ಏನಾದ್ರೂ ಬದಲಾವಣೆ ಮಾಡ್ಕೊಂಡಿದ್ರೆ ಬೇಸಾಯದಲ್ಲಿ? ಬೇಸಾಯದಲ್ಲಿ ಬದಲಾವಣೆ ತುಂಬಾ ಮಾಡ್ಕೊಂಡಿದ್ದೀವಿ ಸರ್. ಅಪ್ಪಾಜಿ ಮಾಡೋ ಟೈಮ್ ಆಗ್ಲಿ ನಾವು ಅದನ್ನ ಮಣ್ಣು ಕೊಡೋ ಟೈಮ್ನ ಯಾವಾಗ ಹೂವೆಲ್ಲ ಬಂದಿರ್ತಿತ್ತು ಗಿಡ ಚೆನ್ನಾಗಿ ಒಂದು 45 ದಿವಸ ಆದ್ಮೇಲೆ ಅದಕ್ಕೆ ನೇಗಿಲು ಹೊಡೆಯೋ ಪ್ರಯತ್ನ ಎಲ್ಲ ಮಾಡ್ತಿದ್ರು, ಗಿಡ ಎಲ್ಲ ಮುರಿದು ಹೋಗೋದು, ಆ ತರ ಸಮಸ್ಯೆಗಳೆಲ್ಲ ಆಗ್ತಿದ್ವಿ. ಇವಾಗ ಆಗಿಲ್ಲ ಸರ್. ನಮ್ಮ GSZ ಅವರು ಇದ್ ಮಾಡ್ದಾಗಿಂದ ನಾವೊಂದು ಗ್ರೂಪ್ ತರ ಮಾಡ್ಕೊಂಡಾಗಿದ್ದರಿಂದ ಆ ಮಿಷನ್ ನಲ್ಲಿ ಕಲ್ಟಿವೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ಆಮೇಲೆ ಈಗ ಡಿಕ್ಸ್ ಅಂತ ಬಂದಿದೆಯಲ್ಲ, ಅದನ್ನ ನೇಗಿಲನ್ನ ಆಳು ಉಳುಮೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ಇನ್ನ ಸ್ಪ್ರೇ ಆಗಿರ್ಬೋದು, ಅವಾಗ ಏನ್ ಮಾಡ್ತಿದ್ವಿ ಸ್ವಲ್ಪ ಕಾಸ್ಟ್ಲಿ ಔಷಧಿಗಳನ್ನ ಸ್ಪ್ರೇ ಮಾಡ್ತಿದ್ವಿ. ಅಪ್ಪಾಜಿ ಕಾಲದಲ್ಲಿ ನಾವು ಸ್ಪ್ರೇನೆ ಮಾಡ್ತಿರಲಿಲ್ಲ, ನಾವು ಹಂಗೆ ತಂಗಮಾರಿ ರೋಗ ಬರ್ತಿರ್ಲಿಲ್ಲ. ತಂಗಮಾರಿ ಬಂದ ಮೇಲೆ ತದನಂತರ ಆಮೇಲೆ ಏನಾಯ್ತು, ನಾವು ಕೆಲವೊಂದು ಸ್ಪ್ರೇಗಳನ್ನ ಸ್ವಲ್ಪ ಸ್ಟ್ರಾಂಗ್ ಡೋಸೇಜ್ ಇರೋ ಔಷಧಿಗಳನ್ನ ತಗೊಂಡು ಸ್ಪ್ರೇ ಮಾಡೋದೆಲ್ಲ ಕಲ್ತಿದ್ವಿ. ಈಗ ನಮ್ಮ ಗ್ರೂಪ್ಗಳನ್ನ ಮಾಡ್ಕೊಂಡ ಮೇಲೆ ಇಲ್ಲಿ ನಮಗೆ ಮಾರ್ಗದರ್ಶನ ಕೊಡೋರು ಇರೋದ್ರಿಂದ ಪ್ರತಿ 8 ದಿನದಿಂದ 10 ದಿವಸ 11 ದಿವಸದ ಗ್ಯಾಪ್ ಅಲ್ಲಿ ಅಂಫೈಟಿಕ್ ಮ್ಯಾಂಕೋಜಬ್ ಅನ್ನ ಸ್ಪ್ರೇ ಮಾಡ್ಕೊಂಡು ಖರ್ಚುಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಬೆಳೆಯುವಂತ ಪದ್ಧತಿನ ಸ್ವಲ್ಪ ಅಳವಡಿಸ್ಕೊಂಡಿದೀವಿ. ನಮ್ಗೆ ಗ್ರೂಪ್ ಗಳಿಂದ ಬಹಳ ಅನುಕೂಲ ಆಗಿದೆ. ಏನಿದು ಕುಮಾರಸ್ವಾಮಿಗಳ ಗುಂಪು ಗುಂಪು ಅಂತಿದಾರಲ್ಲ, ಏನ್ ಗುಂಪು, ಏನಕ್ಕೋಸ್ಕರ ಮಾಡಿದಿರಿ, ಅದರಿಂದ ಏನ್ ಪ್ರಯೋಜನ? ಸರ್, ನಾವು JC ಯೋಜನೆಯಿಂದ ಪ್ರತಿ ಈಗ ನಮ್ಮವೇನು ಗಣಸಿ ಹೋಬಳಿಯಲ್ಲಿ 8 ಗ್ರಾಮಗಳಲ್ಲಿ ಸಂಘಗಳನ್ನ ಮಾಡಿದ್ದೀವಿ. ಈಗಾಗಲೇ ನಾನು ಹೇಳ್ದಂಗೆ ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನ ಮಾಡಿ ಅಲ್ಲಿಂದ 20 ಜನ ಆಯ್ಕೆ ಮಾಡಿ, ಸೊ ಅವರಿಗೆ ಯಾಕಂದ್ರೆ ನಾವು ಎಲ್ಲಾರು ಒಂದೇ ಒಂದಿವಸ ಹೋದಾಗ ಹಳ್ಳಿಗಳಲ್ಲಿ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಕ್ ಆಗೋದಿಲ್ಲ. ಈಗ ಒಂದು ಸಂಘ ಅಂತ ಮಾಡ್ಕೊಂಡಿದ್ರೆ 20 ಜನ ಒಂದು ಗುಂಪಿದೆ ಸಂಘ ಅಂತ ಮಾಡ್ಕೊಂಡಿದ್ರೆ, ಸೊ ನಂತರ ನಾವು ಏನ್ ಮಾಹಿತಿ ಕೊಡಬೇಕು, ಸಂಘ ಎಲ್ಲ ಸದಸ್ಯರು ಸಿಗ್ತಿರ್ತಾರೆ, ಸೊ ಅವ್ರಿಗೆ ಮಾಹಿತಿಯನ್ನ ಕೊಡ್ತಿರ್ತೀವಿ. ನಂತರ ಅವರು ಅವರಿಂದ ಕೂಡ ಬೇರೆಯವರಿಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೂ ಕೂಡ ಅವ್ರ ಮಾಹಿತಿಯನ್ನ ಕೊಡ್ತಿರ್ತಾರೆ. ಸೊ ಅದರಿಂದ ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಸಂಘವನ್ನ ಮಾಡ್ಕೊಂಡಿದೀವಿ ಸರ್. ಯಾವ್ಯಾವ ಹಳ್ಳಿನಲ್ಲಿ ಮಾಡಿದಿರಿ? ಗಣಸಿ ಹೋಬಳಿಯಲ್ಲಿ ಕುಡ್ಕುಂದಿ, ನಾಗರಹಳ್ಳಿ, ಬೊಮ್ಮಚಹಳ್ಳಿ, ಚನ್ನಾಪುರ, ಗೊಲ್ರಳ್ಳಿ, ಆದಿಹಳ್ಳಿ, ಬಾಗೇಶ್ಪುರ, ಬಿಳೆನೇರಿ. ಯಾವ ರೀತಿ ಸಂಘ ಮಾಡಿದ್ರಿ ಅಂದ್ರೆ ಅವ್ರನ್ನೆಲ್ಲ ಸೇರಿಸಿ ನೋಂದಾವಣಿ ಎಲ್ಲ ಮಾಡಿದಿರಾ ಅಥವಾ? ಇಲ್ಲ, ಅವರು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಮಾಮೂಲಿ ಸ್ತ್ರೀಶಕ್ತಿ ಗುಂಪುಗಳಿಗೆ ಏನಿದಾವೆ ಅದೇ ತರ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಸಂಘ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿ ವಾರ ಸಭೆಯನ್ನ ಸೇರ್ತಾರೆ. ಸೊ ಅದರಿಂದ ನಮ್ಮ GSC ಯೋಜನೆಗೆ, ನಮ್ಮ GSC ಯೋಜನೆಯಲ್ಲಿ ಆ ಸಂಘವನ್ನ ಸೇರಿಸಿಕೊಂಡಿದೀವಿ. ಆಯ್ತು. ಈ ಸಂಘಗಳನ್ನೆಲ್ಲ ಸೇರ್ಕೊಂಡು ಅದಕ್ಕಿಂತ ದೊಡ್ಡದಾದ ಏನೋ ಫೆಡರೇಷನ್ ವೈಸಲ್ ಉತ್ಪಾದಕ ಕಂಪನಿ ಅಂತ ಮಾಡಿದೀವಿ. ಈಗ ನಮ್ಮ ಟೋಟಲ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸೊ 54 ಏನು ಗುಂಪುಗಳಿದಾವೆ ಅವನ್ನೆಲ್ಲವೂ ಕೂಡ ಸೇರಿಸಿ ಪ್ರತಿಯೊಬ್ಬರು ಕೂಡ ಸಂಘದಲ್ಲಿ ಷೇರ್ದಾರ ಆಗಿದ್ದಾರೆ. ಸೊ ಆ ಷೇರನ್ನ ಒಂದೊಂದು 1,000 ರೂಪಾಯಿ ಷೇರನ್ನು ಕೂಡ ಹಾಕಿದ್ದಾರೆ. ಸೊ ಎಲ್ಲಾ ಗುಂಪನ್ನು ಸೇರಿಸಿ ಒಂದು ವೈಸಲ್ ರೈತ ಉತ್ಪಾದಕ ಕಂಪನಿಯಿಂದ ಮಾಡಿದ್ವಿ. ಸೊ ಅದೀಗ ದುದ್ದದಲ್ಲಿ ಒಂದು ಶಾಪ್ ಕೂಡ ಓಪನ್ ಆಗಿದೆ. ಸೊ ಈಗಾಗಲೇ ಕಳೆದ 3-4 ತಿಂಗಳಿಂದ ಕೂಡ ವಹಿವಾಟು ವ್ಯವಹಾರವನ್ನ ಮಾಡ್ತಿದ್ದಾರೆ. ಹೇಳಿ, ಯಾವ ತರ ಸಂಘ ಮಾಡ್ಕೊಂಡ್ರಿ ಕುಮಾರ್ ಅವರೇ? ಸರ್, ನಮ್ಗೆ ಫಸ್ಟ್ ಟೈಮ್ ಬಂದು ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಊರಲ್ಲಿ, ಬಹಳ ಅಂದ್ರೆ ಬಹಳ ಎಫರ್ಟ್ ಹಾಕವ್ರೆ ಹಳ್ಳಿ ಜನಗಳಲ್ಲಿ ನೀವು ಯಾವ ತರ ಭಾವನೆ ಇರ್ತಾರೆ ನಿಮ್ಗೂ ಕೂಡ ಗೊತ್ತು. ಏನ್ ಸಂಘ ಮಾಡೋಮಂದ್ರೆ ಯಾವನು ಲಾಭ ಇಲ್ದಾನೆ, ಯಾವನು ಬರಲ್ಲ, ಏನಕ್ಕೋ ಬಂದಾನೆ, ಏನೋ ಚೀಟಿಂಗ್ ಮಾಡಿ ಹೋಗ್ತಾನೆ, ಯಾರು ಬ್ಯಾಡಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ಅವ್ರಿಗೆ ಎಂಟ್ರಿ ಕೂಡ ಆಗಿರಲ್ಲ. ಅವಾಗ ಟೈಮಲ್ಲಿ ನಮ್ ತಂದೆ ಆರೋಗ್ಯ ಕೂಡ ಸರಿ ಇಲ್ದೇ ಇರೋ ಟೈಮಲ್ಲಿ ನಾನು ಅವ್ರು ಬಂದು ಮಾತಾಡಿದಾಗ ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡಕ್ ನನ್ನ ಕೈಲೂ ಕೂಡ ಆಗಿಲ್ಲ. ಅದಾದ್ಮೇಲೆ ನಮ್ ಗ್ರೂಪ್ ಅಲ್ಲಿ ಎಲ್ಲ ಸೇರ್ಕೊಂಡ್ಮೇಲೆ ನಾನು ಸಾಧಾರಣ ಅದಕ್ಕೆ ಒಂದು 20ನೇ ಮೆಂಬರ್ ಅನ್ಸುತ್ತೆ ಸರ್. ನಾನು ಎಂಟ್ರಿ ಕೊಟ್ಟಿದ್ದು ನಮ್ ಫ್ರೆಂಡ್ಸ್ ಇವರಿಗೆ ಆಲೂಗಡ್ಡೆಲ್ಲಿ ಅನುಭವ ಐತೆ, ನಾನು ಗ್ರೂಪ್ ಮಾಡೋದಕ್ಕಿಂತ ಮುಂಚೆ ಎರಡು ಸರಿ ಪಂಚಾಯತ್ಗೆ ನೇರವಾಗಿ ಮೂರು ಜನ ಸ್ನೇಹಿತರು ಆಗಿ ಬಿತ್ತನೆ ಬೀಜ ಎಲ್ಲ ತಂದಿದ್ದು ಒಂದು ಅವರಿಗೆ ಗುರುತಿತ್ತು ಊರಿಗೆ ತಂದಿದ್ದು. ಹಂಗಾಗಿ ನಮ್ಮನ್ನು ಐಡೆಂಟಿಫೈ ಮಾಡಿ ಕೊನೆಗೆ ಸೇರಿಸ್ಕೊಂಡ್ರು. ಸೇರಿಸ್ಕೊಂಡು ಆದ್ಮೇಲೆ ತದನಂತರಲ್ಲಿ ಅದ್ರಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ನಮ್ಮ ಕೈಲಾಗಿದ್ದ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲ ಈಗ ಗುಂಪು ಮಾಡಿದ್ರಿಂದ ಪ್ರಯೋಜನ ಏನಾಗಿದೆ ನಿಮಗೆ? ಪ್ರಯೋಜನ ಫಸ್ಟ್ ಆಫ್ ಆಲ್ ನಮಗೆ ಮೇನ್ ಸ್ಟಾರ್ಟ್ ಆಗದ ರೈತರಿಗೆ ಬೇಕಾಗದ ಒಳ್ಳೆ ಉತ್ತಮ ಗುಣಮಟ್ಟದ ಬೀಜ ಸರ್. ಆಲೂಗೆಡ್ಡೆಲ್ಲ ಅದು ಬಹಳ ಇಂಪಾರ್ಟೆಂಟ್. ನಮಗೆ ಗುಣಮಟ್ಟದ ಬೀಜನ ಸರ್ ನಾವು ಎರಡ್ ಸರಿ ಪಂಜಾಬ್ ಹೋಯ್ದು ಕೂಡ ಆ ಟೈಮಲ್ಲಿ ನಮಗೆ ತರಕಾಗಿರ್ಲಿಲ್ಲ. ಈ ಸರ್ಟಿಫೈಡ್ ಸೀಡ್ ಅಂದ್ರೇನು, ಯಾವ ಜನರೇಷನ್ ಬೀಜ ಬೇಕು ಅದ್ರ ಮಾಹಿತಿ ಕೂಡ ಇರಲಿಲ್ಲ. ನಮಗೆ ಹೊಸ ಹೊಸ ತಳಿಗಳನ್ನ ಡೆಮೋ ಕೂಡ ಕೊಟ್ಟು, ನನಗೂ ಲಾಸ್ಟ್ ಟೈಮ್ ಚಿಪ್ಸ್ ಒನ ಪುಕ್ರಾಜ್ ಅಂತ ಎರಡು ವೆರೈಟಿನ ಕೊಟ್ಟು ಡೆಮೋ ಕೊಟ್ಟು ಎಲ್ಲ ಮಾಡ್ತಿದ್ರು. ಅವಾಗ ಪ್ರಯೋಗಗಳನ್ನ ಮಾಡಿದಾಗ ನಮ್ಗೆ ಯಾವುದು ನಮ್ಮ ಏರಿಯಾಕ್ಕೆ ಗುಣಮಟ್ಟ ಕೊಡಬಲ್ದು ಇಳುವರಿ ಕೊಡಬಲ್ದು ಅನ್ನೋ ಬೀಜನ ನಾವು ಸಜೆಸ್ಟ್ ಮಾಡಿ ನಮ್ಗೆ ಹೇಳಿದಕ್ಕೆ ಸ್ಪಂದಿಸ್ತಾರೆ, ಆ ಬೀಜನ ತರಿಸಿ ನಮ್ಮ ಮನೆ ಬರ್ಲಿಗೆ ಕೊಡಿಸ್ತಾರೆ ಸರ್. ಖರೀದಿ ಮಾಡೋ ಟೈಮಲ್ಲಿ ನಿಮ್ಮ ರೈತರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಸರ್ ಪಂಜಾಬ್. ಅಲ್ಲಿ ನಾವೇನ್ ಇಲ್ಲಿ ಏನ್ ಬಾರ್ಗೇನ್ ಮಾಡ್ತೀವಿ ಅದೇ ತರ ನಾವೇನಾದ್ರೂ ರೇಟ್ಗಳನ್ನ ಡಿಫ್ರೆನ್ಸ್ ಆಗಿದ್ರೆ ಅಲ್ಲಿ ಹತ್ರ ಅಲ್ಲಿ ನಮ್ಮಂಗೆ ಫಾರ್ಮರ್ ಹತ್ರ ನಾವು ತಗೊಳೋದಲ್ಲ, ಆ ಫಾರ್ಮರ್ ಹತ್ರ ನಾವು ರೇಟ್ಗಳನ್ನ ಕೂಡ ನೇರವಾಗಿ ಮಾತಾಡ್ಕೊಂಡು ಖರೀದಿ ಮಾಡಿ ತಂದು ಮಾಡೋದ್ರಿಂದ ಹೆಚ್ಚಿನ ಇಳುವರಿ ತೆಗಿಬಹುದು. ಅದರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಲಾಸ್ಟ್ ವರ್ಷ ನಮ್ಮ ಊರಿಗೆ ಬಂದಿದ್ದು ಕೇವಲ ಒಂದು 246 ಚೀಲ ಸರ್. ಈ ಸರಿ ಡಿಮ್ಯಾಂಡ್ ಇದ್ದದ್ದು 2000 ಚೀಲ ಡಿಮ್ಯಾಂಡ್ ಇತ್ತು ಸರ್. ಆದ್ರೂ ಕೂಡ ಆಗ್ದೇನೆ ಈ ಸರಿ ಕೊರೋನಾ ಎಫೆಕ್ಟ್ ಆಗ್ಲಾಗಿ ಆಗ್ದೇನೆ ಸಾಧಾರಣ 1000 ಚೀಲನ ನಾವು ನಮ್ಮ ಗ್ರಾಮಕ್ಕೆ ತಗೊಂಡಿದೀವಿ. ಇಲ್ಲಿ ತನಕ 99% ಎಲ್ಲಾ ಬೆಳೆಗಳು ಸೂಪರ್ ಆಗಿದೆ. ತಳಿ ಯಾವ್ದು ನೀವು ಹಾಕಿರೋದು? ಇವಾಗ ಹಾಕಿರೋದು ಹಿಮಾಲಿನಿಂದ ಸರ್. ಕುಫ್ರಿ ಹಿಮಾಲಿನಿ. ಕುಫ್ರಿ ಹಿಮಾಲಿನಿ. ಅದೇನು ಬಿತ್ತನೆ ಬೀಜದ ಆಯ್ಕೆ ಮತ್ತೆ ಪೂರೈಕೆ ಅದ್ರ ಬಗ್ಗೆ ಹೇಳಿ ಕುಮಾರಸ್ವಾಮಿ. ಬಿತ್ತನೆ ಬೀಜದ ಆಯ್ಕೆ ಅಂತಂದ್ರೆ ನಾವು ಇಮ್ಮ ಕುಫ್ರಿ ಹಿಮಾಲಿನಿಗೆ ಸಂಬಂಧಪಟ್ಟಂತೆ ಆದ್ರೆ ನಾವು ಬಿತ್ತನೆ ಬೀಜವನ್ನ ಏನ್ ಮಾಡ್ತೀವಿ, ಫಸ್ಟ್ ರೈತರ ಜೊತೆಯಲ್ಲಿ ಅವ್ರಿಗೆ ಯಾವ ಬಿತ್ತನೆ ಬೀಜ ಬೇಕು, ಯಾವ ಬಿತ್ತನೆ ಬೀಜವನ್ನ ಹಾಕ್ತಾರೆ ಅದನ್ನೆಲ್ಲ ಚರ್ಚೆ ಮಾಡ್ತೀವಿ. ಯಾವ್ದು ವೈಸಲ್ ರೈತ ಉತ್ಪಾದಕ ಕಂಪನಿಯಲ್ಲಿ ಫಸ್ಟ್ ಚರ್ಚೆ ಮಾಡ್ತೀವಿ, ನಂತರ ಅವರ ಸಂಘಗಳಲ್ಲೂ ಕೂಡ ಚರ್ಚೆ ಯಾರಿಗೆ ಬಿತ್ತನೆ ಬೀಜ ಬೇಕಾಗುತ್ತೆ ಎಲ್ಲ ಇದ್ ಮಾಡ್ತೀವಿ. ಸೊ ಈ ಸತಿ ಕೊರೋನಾ ಎಫೆಕ್ಟ್ ಇಂದ ಒಂದ್ ಸ್ವಲ್ಪ ನಮಗೆ ರೈತರನ್ನ ಅಲ್ಲಿ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಬಟ್ ರೈತರೇ ನೇರವಾಗಿ ಹೋಗಿ ಅದೇನು ಜನರೇಷನ್ ಅಂತೆಲ್ಲ ನಾಲ್ಕನೇ ನಮ್ಗೆ ಆಲ್ಮೋಸ್ಟ್ ಬಿತ್ತನೆ ಬೀಜದಲ್ಲಿ 4-5 ಜನರೇಷನ್ ಒಳಗೆ ಸಿಕ್ಕಿರುತ್ತೆ ತಳಿ ಅಂತ. 0-0, 0-1, 2-3 ವರೆಗೂ ಸಿಗೋದಿಲ್ಲ, ಯಾಕಂದ್ರೆ ಅವರು ಬೀಜೋತ್ಪಾದನೆ ಮಾಡ್ತಾರೆ. ಸೊ ಬೀಜೋತ್ಪಾದನೆ ಆದ ನಂತರ ನಾವು 4ನೇ ಜರ್ಮಿನೇಷನ್ ಅಂದ್ರೆ 4ನೇ ತಲೆಮಾರು ರೈತರಿಗೆ ಸಿಗುತ್ತೆ ನೇರವಾಗಿ. ನೇರವಾಗಿ ನಾವು ಪಂಜಾಬ್ ರೈತರಿಂದಲೇ ಖರೀದಿ ಮಾಡೋದು. ಇವರೇ ಯಾವುದೇ ಒಂದು ದರ ನಿಗದಿ ಮಾಡೋದಿರ್ಬೋದು ಮತ್ತೆ ರೇಟ್ ಮಾತಾಡಿದ್ರು, ನಾವು ಯಾವತ್ತೂ ಕೂಡ ರೈತರು ಇವರೇ ಇವರ ವೈಸಲ್ ರೈತ ಉತ್ಪಾದಕ ಕಂಪನಿಯಿಂದಲೇ ನೇರವಾಗಿ ಮಾತಾಡ್ತಾರೆ. ಸೊ ನೇರವಾಗಿ ಅವರೇ ತರಿಸ್ಕೊಂತಿದ್ದಾರೆ, ನಾವು ಅವರಿಗೆ ಸಲಹೆಯನ್ನ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಬಹಳ ಸಂತೋಷ. ಈಗ ಒಂದು ತಾವು ಸಂಘ ಮಾಡ್ಕೊಂಡಿದ್ರಿಂದ ತಳಿನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜ ತಗೊಂಡ್ ಆಯ್ತು. ಈಗ ನಿಮ್ದು ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಇದೆಯಂತೆ, ಅದು ದುದ್ದಾದಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದೆ, ಏನ್ ಅದ್ರ ಬಗ್ಗೆ ಏನ್ ಹೇಳಿ, ಅದರಿಂದ ಏನ್ ಯಾಕೆ ಅಂಗಡಿ ಮಾಡಿದ್ರಿ, ಏನ್ ಪ್ರಯೋಜನ ಅದರಿಂದ? ಏನಾಗುತ್ತೆ ಈಗ ನಾವು ಶಾಪ್ ಓಪನ್ ಮಾಡ್ಕೊಂಡಿದ್ವಿ, ನಮ್ಮಲ್ಲಿ ಲಾಭಾಂಶ ಕಡಿಮೆ ಸರ್. ಈಗ ಎಕ್ಸಾಂಪಲ್ ಒಂದು 200 gram ಆಕ್ರ ಬೇಟ ಔಷಧಿ ನಮ್ಮ ಗ್ರೂಪ್ ಅಲ್ಲಿ ಮಾಡಿರೋ ಶಾಪ್ ಅಲ್ಲಿ 1100 ಸಿಗ್ತಾ ಇದೆ. ಏನಿದೆ ಒಂದು 100 meter ಪಕ್ಕದ ಅಂಗಡಿ ಹೋದ್ರೆ 1280-300 ಮಾಡ್ತೀವಿ. ಇನ್ನೇನ್ ಅನ್ಕೊಲ್ಲ ಬೇಕು ಸರ್, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತು. ಎಷ್ಟು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಸರ್, ಒಂದು 100-200 ಶಾಪ್ ಇಂದ ಆಚೆ ಈಚೆ ಹೋದ್ರೆ. ಆತರ ಇರೋದ್ರಿಂದ ಇನ್ನ ಪ್ರತಿಯೊಂದು ನಮ್ಮಲ್ಲಿ ಈಗ ನೋಡಿ ಸರ್, ಈಗ ಮೊನ್ನೆ ಸೋನೆ ಮಳೆ ಇಲ್ದಿದ್ದಾಗ ಹಂಗ ಮಾರಿ ಕೆಲವು ಭಾಗದಲ್ಲಿ ಬಿದ್ದಿದೆ. ಅದನ್ನ ನಮ್ ಗ್ರೂಪ್ ಅಲ್ಲಿ ಒಂದು ಆಪ್, ನಮ್ದು ಗಣಸಿ ಆಲೂಗಡ್ಡೆ ಬೆಳೆಗಾರರ ಸಂಘ ಅಂತ ಒಂದು ಆಪ್ ಇದೆ. ಅದಕ್ಕೆ ಯಾವ ಭಾಗದಲ್ಲಿ ಎಲ್ಲಿ ಅಂಗಮಾರಿ ಬೀಳ್ತು, ಯಾರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ರೆ ಅದನ್ನ ಇದು ಮಾಡಿ ಇಂಥ ಕಡೆ ಅಂಗಮಾರಿ ರೋಗ ಬಿದ್ದಿದೆ, ಮುಂದಿನ ರೈತರು ಎಚ್ಚೆತ್ಕಳಿ ಇಂಥದನ್ನ ಸ್ಪ್ರೇ ಮಾಡಿ ಅಂದಾಗ ನಾವೇನ್ ಮಾಡ್ತೀವಿ, ನಮ್ಮ ಸಿಬ್ಬಂದಿಯನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಯಾವ ಔಷಧಿನ ಸ್ಪ್ರೇ ಮಾಡ್ಬೇಕು, ಎಷ್ಟು ಪರ್ಸೆಂಟೇಜ್ ಹಾಕಬೇಕು, ಹಾಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಅದನ್ನ ನಾವು ಅಂದ್ರೆ ಸ್ವಲ್ಪ ಇದಾಗ್ಬಿಡ್ತು, ಕೇರ್ ತಗೋತೀವಿ ಸರ್ ಬೆಳೆ ಕಡೆ. ಅದೇ ನಮಗೆ ಈ ತರ ಮಾರ್ಗದರ್ಶನ ಕೊಡೋರು ಇಲ್ಲದೆ ಇದ್ದಾಗ ಮೊದಲು ನಾವ್ ಯಾರನ್ನ ಕೇಳ್ಬೇಕಿತ್ತು, ಅಂಗಡಿಯವನಿಗೆ ಹೋದ್ರೆ ಅವನಿಗೆ ಇಂಪ್ರೂವ್ಮೆಂಟ್ಗೆ ಇದು ಟಾನಿಕ್ ಇದು ಗಮ್ ಅದು ಒಟ್ಟೆ ಕವರ್ ತುಂಬಿಸೋರು ದುಡ್ಡು ಕಿತ್ಕೊಳೋರು. ಇಲ್ಲಿ ಏನಾಗಿದೆ ನಮ್ಗೆ ಏನು ಯಾವ ರೋಗ ಬಿದ್ದೈತಿ, ಯಾವ ಔಷಧಿ ಬೇಕು ಅದನ್ನ ಮಾತ್ರ ಪರ್ಟಿಕ್ಯುಲರ್ ತಿಳಿಸಿ ಸ್ಪ್ರೇ ಮಾಡ್ತೀವಿ, ನಮಗೆ ದುಡ್ಡು ಕೂಡ ಆ ಕಡೆ ಕೂಡ ಸ್ವಲ್ಪ ಉಳಿತಾಯ ಆಗುತ್ತೆ. ಅಂದ್ರೆ ಈಗ ನಿಮ್ಮ ಕಂಪನಿ ವತಿಯಿಂದ ನೀವು ದುಡ್ಡಾದಲ್ಲಿ ಒಂದು ಅಂಗಡಿ ಮಾಡಿದಿರಿ, ಅಂಗಡಿನಲ್ಲಿ ಆಲೂಗಡ್ಡೆ ಬೆಳೆ ಬೇಸಾಯಕ್ಕೆ ಬೇಕಾದಂತಹ ಗೊಬ್ಬರ ಔಷಧಿ ಎಲ್ಲದನ್ನು ಕೂಡ ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಕೊಡ್ತಾ ಇದ್ದೀರಿ. ಏನ್ ಯಂತ್ರೋಪಕರಣಗಳು? ಆಲೂಗಡ್ಡೆ ಬಿತ್ತನೆ ಯಂತ್ರ ಇದೆ ಸರ್. ಓ, ಬಿತ್ತನೆ ಮಾಡೋ ಯಂತ್ರನೂ ಇದೆ ಸರ್. ನಮ್ಮೂರಲ್ಲೂ ಕೂಡ ಒಂದು 100 ಎಕರೆ ಅದನ್ನ ಈ ಸರಿ ಮಾಡಿದೀವಿ ಸರ್. ಆಮೇಲೆ ಅದು ಬಿತ್ತನೆ ಆಲೂಗಡ್ಡೆ ಯಂತ್ರದಲ್ಲ ಬಿತ್ತನೆಯನ್ನ ಮಾಡಿದ್ರೆ ಈಗ ಕಳೆ ತೆಗೆಯೋ ಒಂದು ಪ್ರಮೇಯ ಇರಲ್ಲ ಮಂತ್. ಅದನ್ನ ಇಲ್ಲಿ ನಾವು ಅರ್ಥೆ ಮಾಡ್ತೀವಿ, ಕುಂಟೆ ಹೊಡಿತೀವಿ, ನೇಗ್ಲು ಹೊಡಿಸ್ತೀವಿ, ಮಣ್ಣೇರಿಸ್ತೀವಿ ಅಂತ ಬೇಸಾಯ ಮಾಡೋ ಪ್ರಮೇಯನೇ ಇರಲ್ಲ ಸರ್. ಒಂದ್ಸಲಿ ಅದ್ ಬಿತ್ತನೆ ಮಾಡ್ಕೊಂಡ್ರೆ ನಾವ್ ಏನಿದ್ರು ನೆಕ್ಸ್ಟ್ ಇನ್ನ ಅದನ್ನ ಕೀಳೋದಕ್ಕೆ ಆಲೂಗಡ್ಡೆ ಫಸಲನ್ ತೆಗಿಯೋ ಮಾತ್ರ ನಾವು ಮಂತೆ ಹೊಲಕ್ ಹೋಗ್ಬೇಕು. ಅದ್ರ ನಿರ್ವಹಣೆ ಅಷ್ಟೇ, ಏನ್ ಕೆಮಿಕಲ್ ಆಗ್ಬೋದು ಅದಕ್ಕೆ, ಅಲ್ಲ ಸ್ವಲ್ಪ ಈಗೇನು ಮೈಕ್ರೋ ನ್ಯೂಟ್ರಿಯಂಟ್ ಏನಂತ ಸ್ಪ್ರೇಗಳನ್ನ ಆಗ್ಬೋದು ಅದನ್ನ ಗಮನಿಸ್ಕೊಂಡು ಮಾಡ್ಕೊಂಡ್ರೆ ಸಾಕು ಸರ್, ತುಂಬಾ ಈಸಿ ಆಗುತ್ತೆ. ಈಗ ಸ್ಮಾರ್ಟ್ ಬೇಸಾಯದ ಯುಗ ಕುಮಾರಸ್ವಾಮಿಗಳೇ, ಆಗ್ಲೇ ನಮ್ಮ ಕುಮಾರ್ ಅವ್ರು ಹೇಳಿದ್ರು ಆಪ್ ಎಲ್ಲ ನಮ್ದು ಇಟ್ಕೊಂಡಿದೀವಿ, ಸ್ಮಾರ್ಟ್ ಫೋನ್ ಅಲ್ಲಿ ಫೋಟೋ ಹೊಡೆದು ಹಾಕ್ಬಿಟ್ರೆ ಸಾಕು ನಾವ್ ಹೇಳ್ಬಿಡ್ತೀವಿ ಅಂತ ಹೇಳಿ. ನಿಮ್ದು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಇದೆಯಾ ಸರ್? ಅದರಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಪೊಟಾಟೋ ಆಪ್ ಅಂತ ಇದೆ. ಸೊ ಅವರಲ್ಲಿ ಕೂಡ ಈಗಲೇ ಕುಮಾರ್ ಅವರು ಹಾಕೊಂಡಿದ್ದಾರೆ ಸ್ಮಾರ್ಟ್ ಫಾರ್ಮಿಂಗ್ ಆಪ್ ಅಂತ. ಸೊ ಅವರಿಗೆ ಯಾವ ಟೈಮಲ್ಲಿ ಔಷಧಿ ಸ್ಪ್ರೇ ಮಾಡೋದಿರ್ಬೋದು ಮತ್ತೆ ಗೊಬ್ಬರ ಹಾಕೋದ್ರ ಬಗ್ಗೆ ಇರ್ಬೋದು ಎಲ್ಲ ಕೂಡ ಮಾಹಿತಿ ಅವರಿಗೆ ರೈತ ಬಾಂಧವರಿಗೆ ಹೋಗ್ತಿರುತ್ತೆ. ಸೊ ಭೂಮಿ ಸಿದ್ಧತೆ ಕೂಡ ಎಲ್ಲ ಹೋಗುತ್ತೆ ಆಲ್ಮೋಸ್ಟ್ ಆಪ್ ಅಲ್ಲಿ. ಇನ್ನೊಂದು ನಾವು ಗಣಸಿ ಹೋಬಳಿಯಲ್ಲಿ ನಮ್ಮ ಗುಂಪಿನವರಿಗೆ ಇನ್ನೊಂದು ಗಣಸಿ ಆಲೂಗಡ್ಡೆ ಬೆಳೆಗಾರ ಸಂಘ ಅದೊಂದು ಕೂಡ ಮಾಡ್ಕೊಂಡಿದೀವಿ. ಗುಂಪು ಮಾಡಿದೀವಿ. ಸೊ ಅವ್ರು ಗಣಸಿ ಹೋಬಳಿಯಲ್ಲಿ ಯಾರ್ಯಾರ ರೈತರು ಬರ್ತಾರೆ ಆಲೂಗಡ್ಡೆ ಬೆಳೆತಕ್ಕಂತ ರೈತರು, ಸೊ ಅದೂ ಒಂದು ಗುಂಪು ಮಾಡಿದೀವಿ. ಸೊ ಅದರಲ್ಲಿ ಎಲ್ಲಾ ರೈತರು ಕೂಡ ಇದಾರೆ. ಈಗ ಒಂದೊಂದು ಭಾಗದಲ್ಲಿ ಅಂಗಮಾರಿ ಬಂದಿರಬಹುದು, ಒಂದ್ ಕರಿಕಡಿ ಇರ್ಬೋದು, ಯಾವ ಭಾಗದಲ್ಲಿ ಏನ್ ಬರ್ತಿರುತ್ತೆ. ಸೊ ಆ ಗುಂಪಿಗೆ ನಾವು ಮೆಸೇಜ್ ಹಾಕ್ತಿರ್ತೀವಿ, ಇಂಥ ಭಾಗದಲ್ಲಿ ಈ ತರ ಅಂಗಮಾರಿ ಇದೆ, ಕರಿಕಡಿ ಇದೆ, ಸೊ ನೀವು ಜಾಗೃತರಾಗಿ ಮತ್ತೆ ಔಷಧಿಗಳನ್ನು ಸಿಂಪಡಣೆ ಮಾಡಿ ಅಂತ ಹೇಳಿ ಸೊ ಅದ್ರಲ್ಲಿ ಹಾಕ್ತಿರ್ತೀವಿ. ಸೊ ಅದರಿಂದಲೂ ಕೂಡ ರೈತರಿಗೆ ಹೆಚ್ಚಿನ ಮಾಹಿತಿ ಹೋಗ್ತೀವಿ ಸರ್. ಕುಮಾರ್ ಅವರೇ, ಈಗ ಮೊದ್ಲಿಂದ ಹೇಳ್ಬಿಡಿ ಅಪ್ಪ, ಈಗ ಬಿತ್ತನೆ ಬೀಜ ತಂದ್ರಿ, ಬೀಜೋಪಚಾರ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಯಾವ ತರ ಆಲೂಗಡ್ಡೆ ಬೆಳೆದ್ರಿ ಹೇಳಿ ಸರ್. ಬಿತ್ತನೆ ಆಲೂಗಡ್ಡೆನ ನಾವು ಗಾಡಿಯಲ್ಲಿ ಟ್ರಕ್ ಇಂದ ಬಂದ ತಕ್ಷಣ ಅದನ್ನ ಸಾಧಾರಣ ಒಂದು ನೆರಳಿರೋ ಜಾಗದಲ್ಲಿ ಹಾಡ್ ಹಾಕ್ತಿವಿ. ಅದಕ್ಕೆ ಒಂದು ಗ್ರಾಮ್ಗೆ 3 ಗ್ರಾಮ್ ಅಥವಾ 4 ಗ್ರಾಮ್ ಇದ್ರಲ್ಲಿ ಮ್ಯಾಂಕೋಸ್ ಜಬ್ಬನ ಹಾಕಿ ಸ್ಪ್ರೇ ಮಾಡ್ತೀವಿ. ಅಂದ್ರೆ ಬೀಜ ಅದು ಬೀಜೋಪಚಾರ ಮಾಡೋದು. ಅದು ಏನಕ್ಕೆ ಸ್ಪ್ರೇ ಮಾಡ್ತೀವಿ ಅಂದ್ರೆ ಸರ್, ನಾವ್ ಅದ್ ಕಟ್ ಮಾಡಿ ಮೊದಲೆಲ್ಲ ನಮ್ ತಂದೆಯವ್ರ ಕಾಲದಲ್ಲಿ ಏನೋ ಅಗ್ಲಾಲ್ ಅಂತ ಏನೋ ಒಂದು ಔಷಧಿ ಕೊಡೋರು, ಅದನ್ನ ನೀರಲ್ಲಿ ಹಾಕೋರು, ಅದನ್ನ ಎದ್ದವರು ಹಾಕಿದ್ ಅದು. ಉದಾಹರಣೆ ನಾವು ಕೂಡ ನಾವು ಮಕ್ಳಿರ್ಬೇಕಾದ್ರೆ ನಮ್ ಕೈಲಿ ಮಾಡಿಸೋರು ಅದನ್ನ. ವೈರಸ್ ಒಂದ್ ಗೆಡ್ಡೆಲ್ ಇದ್ದಿದ್ದು ಇನ್ನೊಂದ್ ಗೆಡ್ಡೆ ಸ್ಪ್ರೆಡ್ ಆಗೋ ಅವಕಾಶ ಇರುತ್ತೆ. ನಾವು ಸ್ಪ್ರೇ ಮಾಡೋದ್ರಿಂದ ನಾವು ಸ್ಪ್ರೇ ಮಾಡಿದ್ದ ಅಲ್ಲಿ ಏನಾದ್ರು ವೈರಸ್ ಇದೆ ಅದು ಹಾಗೇನೇ ಇದಾಗುತ್ತೆ. ಸೊ ಹಂಗಾಗಿ ನೀವೇನಾದ್ರೂ ಸ್ಪ್ರೇನೆ ಮಾಡ್ಕೊಳೋದು ಬಹಳ ಈಸಿ ಮೆಥಡ್ ಕೂಡ ಮತ್ತೆ ಸೇಫ್ ಕೂಡ ಅಂತ ಹಂಗ ಹೇಳಿದ್ರು. ಹಾಗೆ ಇದ್ ಮಾಡ್ತೀವಿ. ಆಮೇಲೆ ಮಳೆ ಅದುವಾಗಿ ಮಳೆ ಬಿದ್ದಾಗ ಅದರಲ್ಲಿ 20 mm ಗಿನ್ನ ಆಲೂಗಡ್ಡೆ ಚಿಕ್ಕದಿರೋದನ್ನ ಹಂಗೆ ಬಿತ್ತನೆ ಮಾಡ್ತೀವಿ. 20 mm ಇಂದ 45 mm, 45 mm, 55 mm ತನಕ ದೊಡ್ಡ ಸೈಜ್ನ ಎರಡು ಭಾಗನ ಮಾಡಿ ಭೂಮಿ ಅದಾಗ ತರ ವಾತಾವರಣ ಕೂಲಾದಂತ ವಾತಾವರಣದಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡ್ತೀವಿ. ಈಗೆಲ್ಲ ಮಾಡಿದ್ವಿ. ಈಗ ನಾವು ಹಾಕಿರೋದು 20 ತಾರೀಕಿಗೆ 2 ತಿಂಗಳು. ಈಗ 2 ತಿಂಗಳ ಮೇಲೆ 2 ದಿವಸ ಆಗಿದೆ ಸರ್. ಬೆಳೆ ಚೆನ್ನಾಗಿದೆ. ಅದೇ ಮಿಷಿನ್ ಬಳಸಿ ಹಾಕಿದ್ರ ಲೆಂತಿ ಆಗಿರೋ ಜಮೀನಲ್ಲಿ ಮಿಷನ್ ಹಾಕ್ಬೋದು. ಸ್ವಲ್ಪ ತುಂಡು ಜಮೀನ್ ಆದ್ರೆ ಆ ಮಿಷನ್ ಬಳಸೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಕೈಲಿ ಬಿತ್ತನೆ ಮಾಡೋಕ್ಕೂ ಮಿಷಿನ್ ಬಳಸಿ ಬಿತ್ತನೆ ಮಾಡೋಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಬಿತ್ತನೆ ಮಿಷನ್ ಅಲ್ಲಿ ಮಾಡೋದ್ರಿಂದ ಸರ್ 1 ಗಂಟೆಯಲ್ಲಿ 1 ಎಕರೆ ಬಿತ್ತನೆ ಆಗುತ್ತೆ. ಆಮೇಲೆ ತದನಂತರದಲ್ಲಿ ಬೇರೆ ಕೆಲಸಗಳು ಇರಲ್ಲ. ಕಳೆ ತೆಗೆಯೋದಿರ್ಬೋದು ಅಥವಾ ಅರ್ಥ ಹೊಡೆಯೋದಿರ್ಬೋದು, ಕುಂಟ ಹೊಡೆಯೋದಿರ್ಬೋದು, ನೇಗ್ಲು ಹೊಡೆಯೋದು, ಅದ್ ಯಾವುದೇ ತರವಾದ ಕೆಲಸ ಇರಲ್ಲ. ಏನಿದ್ರು ನಾವು ಇನ್ನ ಡೈರೆಕ್ಟ್ ಕೀಳ ಲೆವೆಲ್ ಹೋಗ್ತೀವಿ. ಹ್ಮ್ ಸರ್, ಪರವಾಗಿಲ್ಲ. ಅದೇ ನಾವು ಬೇಸಾಯ ಪದ್ಧತಿಯಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ಈಗ ನೋಡಿದ್ರೆ ಎತ್ತುಗಳು ಜಾನುವಾರುಗಳ ಕತೆ ಏನಾಗಿದೆ ಅಂತ ಸಮಸ್ಯೆಗಳು. ಇನ್ ಟೈಮ್ ಬರಲಿಲ್ಲ ಅಂದ್ರೆ ಇದು ಶಾರ್ಟ್ ಟೈಮ್ ಬೆಳೆ, ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ 1 ವಾರ ವೇರಿಯೇಷನ್ ಅದು ಇಳುವರಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಹಂಗಾಗಿ ಮಿಷನ್ ಪರವಾಗಿಲ್ಲ ಸರ್, ಅದನ್ನ ಉಪಯೋಗಿಸ್ಕೋಬಹುದು, ಏನ್ ತೊಂದರೆ ಇಲ್ಲ ಅಂತ ಈ ಸರಿ 100 ಚೀಲನ ನಮ್ಮೂರಲ್ಲೇ ಮಾಡಿದೀವಿ. ಏನೇನ್ ಗೊಬ್ಬರ ಹಾಕ್ತಿರಪ್ಪ ಆಲೂಗಡ್ಡೆಗೆ? ಆಲೂಗಡ್ಡೆಗೆ ಭೂಮಿ ಸಿದ್ಧತೆ ಟೈಮಲ್ಲಿ ಸರ್ ಒಂದು ನಮ್ಮ ಗ್ರೂಪ್ ಅಲ್ಲಿ ನಾವು ಒಂದು ಶಾಪ್ ಮಾಡಿದೀವಿ ಅಂತ ಹೇಳಿದ್ರೆ ಅಲ್ಲೇ ನಮಗೆ ಒಂದು 2 ಚೀಲ ಸೆಟ್ರೇಟ್ ಹಾಕ್ತಿವಿ. 1.5 ಚೀಲ ಡಿಎಪಿ ನ ಯೂಸ್ ಮಾಡ್ತೀವಿ, 2 ಚೀಲ ಪೊಟಾಷ್ನ ಹಾಕ್ತಿವಿ. ನಾವೇನ್ ಉಳುಮೆ ಮಾಡ್ತೀವಿ ಆ ಟೈಮಲ್ಲಿ ನಾವು ಭೂಮಿಗೆ ಸೇರಿಸಿ ಭೂಮಿನ ಅದ ಮಾಡ್ಕೊಂಡಿರ್ತೀವಿ. ಆಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕಲ್ವಾ? ಕೊಟ್ಟಿಗೆ ಗೊಬ್ಬರ ಸಾಧಾರಣ ಒಂದು 3.5-4 ಟ್ರಕ್ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ 5 ಟ್ರಕ್ ತನಕ ಕೂಡ ಹಾಕೋರಿದ್ದಾರೆ ಸರ್. ನೀವ್ ಎಷ್ಟು ಹಾಕ್ತೀರಿ ಸರ್? ನಮ್ಗೆ ಸ್ವಲ್ಪ ಸಾಧಾರಣ ಕಡಿಮೆ ಇದೆ. ಒಂದ್ ಸರಿ ಹಾಕಿದ್ರೆ ಇನ್ನೊಂದ್ ಸರಿ ಸಿಗಲ್ಲ. 2 ವರ್ಷಕ್ಕೆ ಒಂದೊಂದ್ ಸರಿ ಟ್ರೈ ಮಾಡಿ. ಹ್ಮ್ ಸರ್, ಇಲ್ಲ ಸರ್, ಎಮ್ಮೆ ಇದೆ. ಅದರಿಂದ ಸಿಕ್ಕಿರೋ ಒಂದೊಂದ್ 3 ಲೋಡ್ ಸಿಗುತ್ತೆ. ಅದು 1 ಎಕರೆ ಆಗ ಇನ್ನೊಂದ್ ಎಕರೆ ಆಗಲ್ಲ. ಅದನ್ನ ಬಿಟ್ಟು ನೆಕ್ಸ್ಟ್ ಮುಂದಿನ ನಡೆಸಿ ಪಕ್ಕ ಬೇರೆ ಕಾಲು ಮಾಡ್ಸ್ಕೊತೀವಿ ಸರ್. ಆಗ್ಲಿ. ಮತ್ತೆ ಹಟ್ಟಿ ಗೊಬ್ಬರ ಇಲ್ಲ ಅಂತಂದ್ರೆ ಬೇವಿನಿಂಡಿ? ಬೇವಿನಿಂಡಿ ಇದೆ ಸರ್, ನಮ್ಗೆ ಶಾಪ್ ಅಲ್ಲೇ ಸಿಗುತ್ತೆ. ಅದನ್ನು ಕೂಡ ಎಕರೆಗೆ ಎಷ್ಟು ಹಾಕ್ತೀರಿ? ಎಕರೆಗೆ ಒಂದ್ ಚೀಲ ಹಾಕ್ತೀವಿ ಸರ್. ಅದರಲ್ಲಿ ಏನಾಗುತ್ತೆ, ಬೇವಿನ ಹಿಂಡಿಯಲ್ಲಿ ಎರಡು ವೆರೈಟಿ ಇರ್ತೀವಿ. ಆಯಿಲ್ ಕಾಂಟೆಂಟ್ ಇರೋದೊಂದು, ಆಯಿಲ್ ಕಾಂಟೆಂಟ್ ಸ್ವಲ್ಪ ಕಡಿಮೆ ಇರೋದೊಂದು. ನಾವು ಆಯಿಲ್ ಕಾಂಟೆಂಟ್ ಇರೋದು ಸ್ವಲ್ಪ ರೇಟ್ ಜಾಸ್ತಿ ಆದ್ರೆ ಪರವಾಗಿಲ್ಲ ಅಂತ ಅದನ್ನ ಜಾಸ್ತಿ ಉಪಯೋಗಿಸ್ತೀವಿ. ಆಯ್ತು. ಆಮೇಲೆ ಇನ್ನೇನು ಜೀವಾಣು ಗೊಬ್ಬರಗಳನ್ನೇನಾದ್ರೂ ಹಾಕ್ತೀರಾ? ಜೀವಾಣು ಗೊಬ್ಬರ ಸ್ಪ್ರೇನಲ್ಲಿ ಕೊಡ್ತೀವಿ ಸರ್. ನಾವು ಈಗ ಮೈಕ್ರೋನ್ಯೂಟ್ರಿಯಂಟ್ ಅಂತ ನಾವು ಆಲೂಗಡ್ಡೆ ಹುಟ್ಟಿದ 25-30 ದಿವಸದಲ್ಲಿ ಸ್ಪ್ರೇ ಮುಖಾಂತರ ಕೊಡ್ತೀವಿ ಸರ್. ಆಮೇಲೆ ನಾವು ಇನ್ನ ಏನು ರೋಗ ನಿರ್ವಹಣೆ ಏನ್ ಬರುತ್ತೆ ಅದನ್ನ ಕೇಳ್ಕೊಂಡು, ನಮ್ಮಲ್ಲಿ ಏನಾದ್ರು ಯಾವ ತರ ರೋಗ ಇದೆ ಅದನ್ನ ನಾವು ಫೋಟೋನ ಶೇರ್ ಮಾಡೋದ್ರ ಮುಖಾಂತರನು ಅಥವಾ ನಮ್ಮ ಸಿಬ್ಬಂದಿಯವ್ರು ಕೇಳೋದ್ರ ಮುಖಾಂತರನು, ನಮ್ಗೇನ್ ಗೊತ್ತಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ಕೇಳ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ. ಆಲೂಗಡ್ಡೆಗೆ ಪೊಟ್ಯಾಶ್ ಪೋಷಕಾಂಶ ಬಹಳ ಪ್ರಧಾನವಾದದ್ದು ಸರ್. ಅದನ್ನ 1 ಕ್ವಿಂಟಲ್ ಪೊಟ್ಯಾಶ್ನ ನಾವು ಭೂಮಿ ಸಿದ್ಧತೆ ಟೈಮಲ್ಲಿ ಹಾಕ್ತೀವಿ ಸರ್. ಅದಕ್ಕಂದ್ರೆ ಹಾಕಿದ ದಿವಸ ಜಾಸ್ತಿ ಮಳೆ ಬಂದ್ರೆ ಆ ಕಣ್ಣಿಗೆ ಇಳಿಯೋದ್ರಿಂದ ಪುಟ್ಟಕ್ಕೆ ಸ್ವಲ್ಪ ಸಮಸ್ಯೆ ಆಗೋ ಅವಕಾಶ ಇದೆ ಸರ್. ಏನೇನು ಗೊಬ್ಬರ ಕೊಡಬೇಕು, ಏನೇನು ಪೋಷಕಾಂಶಗಳನ್ನ ಆಲೂಗಡ್ಡೆ ಕೊಡಬೇಕಾಗತ್ತೆ ಅಂತೀರಿ ಕುಮಾರಸ್ವಾಮಿಗಳ? ಮೊದಲನೇದಾಗಿ ಭೂಮಿ ಸಿದ್ಧತೆ ಮಾಡ್ಕೋವಾಗ ರೈತರುಗಳು ಮೊದಲನೇದಾಗಿ DAP 1/2 ಚೀಲ, ಪೊಟಾಷು 3 ಚೀಲ, ಮತ್ ನಂತರ ಸೆಟ್ರೈಟ್ 2 ಚೀಲ ಬಿತ್ತನೆ ಪೂರ್ವದಲ್ಲಿ ಕೊಡಬೇಕಾಗತ್ತೆ. ಬಿತ್ತನೆ ಆದ ನಂತರ 20 ದಿನದಲ್ಲಿ ಎಲ್ಲ ಚೆನ್ನಾಗಿ ಮೊಳಕೆ 50% ಮೊಳಕೆ ಕಾಣ ನಂತರ ಸಸಿಗಳು ಬಂದ ನಂತರ, ಆಲೂಗಡ್ಡೆ ಸಸಿಗಳು ಮೇಲಕ್ಕೆ ಬಂದ ನಂತರ 1 ಚೀಲ ಯೂರಿಯಾ, ನಂತರ 40 ದಿನಕ್ಕೆ 1 ಚೀಲ ಯೂರಿಯಾ ಕೊಡಬೇಕು. ಅದರ ಮಧ್ಯದಲ್ಲಿ 30 ದಿನಕ್ಕೆ ಮತ್ತೆ 40 ದಿನಕ್ಕೆ 2 ಟೈಮ್ ಪೋಷಕಾಂಶವನ್ನು ಸ್ಪ್ರೇ ಮಾಡಬೇಕು. ಅದಾದ ನಂತರ ಇನ್ನು 60 ದಿನಕ್ಕೆ 20 ದಿನಕ್ಕೆ ಯೂರಿಯಾ ಹಾಕಬೇಕಾಗುತ್ತೆ. ಸೊ ಅದ್ರ ಬದಲು ಓಡಾಡಕ್ ಆಗೋದಿಲ್ಲ ಅಂತ ಹೇಳಿ ಸ್ಪ್ರೇನ ಕೊಡ್ತೀವಿ, NPK ಸ್ಪ್ರೇ ಅಂತ ಕೊಡ್ತೀವಿ, ಸಾರಜನಕ ರಂಜಕ ಪೊಟಾಷ್ ಅನ್ನ. ಸೊ ಸ್ಪ್ರೇನ ಕೊಡ್ತಿದೀವಿ, ಇಷ್ಟನ್ನ ನಾವು ಮಾಡಬೇಕಾಗುತ್ತೆ. ಅದಾದ ನಂತರ ಮಧ್ಯದಲ್ಲಿ ಈಗೇನು M45 ಮತ್ತೆ ಮ್ಯಾಕ್ಸಿಮೇಟ್ ಅನ್ನ ಪ್ರತಿ ವಾರಕ್ಕೊಂದ್ಸತಿ, ತುಂತುರು ಮಳೆ ಇದ್ದಾಗ ಪ್ರತಿ ವಾರ ಹೊಡಿಬೇಕಾಗತ್ತೆ. ತುಂತುರು ಮಳೆ ಇಲ್ಲ ಅಂತಂದ್ರೆ ಒಂದ 10-11 ದಿವಸ ಅಂತರದಲ್ಲಿ ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಇನ್ನ ಗಿಡ ತುಂಬಾ ಸಾಯ್ತಿತ್ತು, ಭೂಮಿಯಲ್ಲಿ ಮೊದಲೇ ಸಾಯ್ತು ಅಂತಂದ್ರೆ ಅದಕ್ಕೆ ನಾವು ಬೇವಿನ ಹಿಂಡಿಯನ್ನ ಬಳಸಬೇಕಾಗತ್ತೆ. ಬೇವಿನ ಹಿಂಡಿಯಲ್ಲಿ ನಾವು 5 ಜೀವಾಣು ಗೊಬ್ಬರ, ಟ್ರೈಕೋಡರ್ಮ, ಬೇಸ್ಮೆ ಸೂಡಿಯಂ ಮನಸ್ಸು ಮತ್ತೆ ಅಜಿಟೋಬ್ಯಾಕ್ಟರ್ ಅಂತ ಬೇವಿನ ಹಿಂಡಿ ಮತ್ತೆ ಜೀವಾಣು ಗೊಬ್ಬರ ಮಿಕ್ಸ್ ಮಾಡಿ ಸೊ ನೆರಳಲ್ಲಿ ಚೆನ್ನಾಗಿ ಬೂಸ್ಟ್ ಬರೋ ತರ ಇಟ್ಟು ಒಂದು 15 ದಿನ ನಂತರ ಅದನ್ನ 500 kg ಕೊಟ್ಟಿಗೆ ಗೊಬ್ಬರದಲ್ಲಿ ಸೇರಿಸಿ ಭೂಮಿಗೆ ಹಾಕೋದ್ರಿಂದ ಸೊ ಗಿಡ ಸಾಯೋದನ್ನ ನಾವು ಕಡಿಮೆ ಮಾಡಬಹುದು. ಅದಾದ ನಂತರ ಇನ್ನ ಭೂಮಿಯಲ್ಲಿ ಹೆಚ್ಚು ತೇವಾಂಶ ಮತ್ತೆ ತೇವಾಂಶ ಚೆನ್ನಾಗಿ ಹಿಡಿದಿಟ್ಕೋಬೇಕು ಅಂತಂದ್ರೆ ಆಳವಾದ ಉಳುಮೆಯನ್ನ ಮಾಡಬೇಕು ಕಂಪಲ್ಸರಿ. ಸೊ ಪ್ರತಿ ವರ್ಷಕ್ಕೊಂದ್ಸಲ ಸಿಂಗಲ್ ಡಿಸ್ಕ್ ಹಾಕ್ಸಿದ್ರೆ ತುಂಬಾ ಉತ್ತಮ. ಆಲೂಗಡ್ಡೆ ಬೆಳೆಯಲ್ಲಿ ಬೇರೆ ಯಾವ ಬೆಳೆ ಆದ್ರೂ ಕೂಡ ಈಗ ಒಂದ್ ಅದ ಮಳೆ ಕಮ್ಮಿ ಆದ್ರೂ ಕೂಡ ಆಳವಾದ ಉಳುಮೆ ಆಗಿರೋದ್ರಿಂದ ಸೊ ಒಂದ್ ತೇವಾಂಶದಲ್ಲಿ ಸಸಿಯಲ್ಲಿ ಇರೋದ್ರಿಂದ ಸೊ ತುಂಬಾ ಉತ್ತಮ ಅಂತ ಅನಿಸ್ತದೆ. ಈ ವರ್ಷ ಹೇಗಿದೆ ನಿಮ್ ಬೆಳೆ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ, ಈಗ ನಿಮ್ಮ ಬೆಳೆ ಚೆನ್ನಾಗಿದೆ, ಅಕ್ಕ ಪಕ್ಕದಲ್ಲಿ ಬೆಳೆದ್ರೆ ಆಲೂಗಡ್ಡೆ ಬೆಳೆನಲ್ಲಿ ಈಗಾಗಲೇ ರೋಗ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರಿ. ಕೆಲವೊಂದು ತಳಿಲಿ ಸರ್. ಆಯ್ತು, ಅಂದ್ರೆ ಅದಕ್ಕೆ ತಳಿನೇ ಕಾರಣ ಅಂತೀರಾ ಅಥವಾ ಬೇಸಾಯದ ವಿಧಾನ, ವಾತಾವರಣ, ಮಣ್ಣು ಇದು ಕಾರಣ ಅಂತ ಅನ್ಸಲ್ವಾ ತಮ್ಗೆ? ಬೇಸಾಯದ ಕ್ರಮದಲ್ಲೂ ಇದೆ ಸರ್, ಸ್ವಲ್ಪ ನೀರು ಬಸಿದ್ ಹೋಗ್ದಂಗೆ ನೋಡ್ಕೊಂಡ್ರೆ ಬೇಸಾಯದ ಕ್ರಮದಲ್ಲೂ ಕೂಡ ಬರೋ ಚಾನ್ಸಸ್ ಇದೆ. ಅದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಾವೇನು ಪೆಕ್ಕಿ ಆಲೂಗಡ್ಡೆ ಅಂತ ಹೇಳ್ತೀವಿ, ಅದಕ್ಕೆ ಎಲ್ಲಾದ್ರೂ ಓವರ್ ಆಲ್ ಡಿಸ್ಟಿಕ್ ಅಲ್ಲಿ ಆಲೂಗಡ್ಡೆ ಸ್ವಲ್ಪ ಐಡಿಯಾ ಇರೋ ಕೇಳಿದ್ರೆ ಅವ್ರು ಎಲ್ಲರೂ ಹೇಳ್ತಾರೆ ಪೆಪ್ಸಿ ಆಲೂಗಡ್ಡೆ ಫಸ್ಟ್ ಅಂಗಮಾರಿ ರೋಗ ಬರುತ್ತೆ. ತದನಂತರ ಅದಾದ್ಮೇಲೆ ಜ್ಯೋತಿಗೆ, ಅದಕ್ಕೆ ಪಂಜಾಬ್ ನಾವೇನೀಗ ಜ್ಯೋತಿ ಆಲೂಗೆ ಕೊಪ್ಪಳಿ ಜ್ಯೋತಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಬರುತ್ತೆ. ಅದಾದ ನಂತರ ಹಿಮಾಲಯನ್ ಎಲ್ಲಿ ಜಾಸ್ತಿ ಒತ್ತಡ ಜಾಸ್ತಿ ಆಯ್ತು ಅಂಗಮಾರಿದ ಅವಾಗ ಬರುತ್ತೆ. ಅದನ್ನ ಕರೆಕ್ಟ್ ಏನಾದ್ರು ನಾವು ಅವ್ರಿಗೆ ಬಿದ್ದಾಗ ನಾವು ಎಚ್ಚೆತ್ಕೊಂಡು ನಾವು ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಯಾವ್ದೇ ಕಾರಣಕ್ಕೂ ಉಳಿಸ್ಕೋಬಹುದು ಬೆಳೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಸರ್. ಇಳುವರಿ ಎಷ್ಟು ತಗೋತಾ ಇದ್ರಿ ನೀವು? ಲಾಸ್ಟ್ ಟೈಮ್ 1 ಚೀಲ 50 kg ಆಲೂಗಡ್ಡೆಗೆ 13 ಚೀಲ ಆಲೂಗಡ್ಡೆ ನಮ್ದು ಬಂದಿತ್ತು ಸರ್. 10 ಚೀಲ ಆಲೂಗಡ್ಡೆಗೆ 130 ಚೀಲ ಆಲೂಗಡ್ಡೆ ಆಯಿತು. ಎಷ್ಟು ಖರ್ಚು ಮಾಡಿದ್ರಿ ಎಕರೆಗೆ? ಹೋದ ಸರಿ ಬೀಜದ ರೇಟ್ ಎಲ್ಲ ಕಡಿಮೆ ಇತ್ತು ಸರ್, ಒಂದ 25-30 ಸಾವಿರ ಖರ್ಚಾಯ್ತು ಸರ್. ಈ ವರ್ಷ ಎಷ್ಟು? ಈ ವರ್ಷ ಸಾಧಾರಣ 50,000 ಹತ್ರ ಆಲೂಗಡ್ಡೆ ಖರ್ಚಾಗ್ತಿದೆ ಸರ್. ಹೋದ ಸರಿ ಆಲೂಗಡ್ಡೆ 19 ರೂಪಾಯಿ ನಮ್ಗೆ ಕೆಜಿಗೆ ಸಿಕ್ಕಿತ್ತು ಸರ್, ಈ ಸರಿ 34 ರೂಪಾಯಿ ತನಕ ಹೋಗಿದೆ ಬಿತ್ತನೆ ಬೀಜ. ಅಲ್ಲಪ್ಪ, ನೀವೀಗ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದೀರಿ, ಖರ್ಚೆಲ್ಲ ಕಡಿಮೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದೀರಿ, ಆದ್ರೂ ಕೂಡ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೀರಿ. ಬೀಜದ ರೇಟ್ ನಾವು ಡಿಪೆಂಡ್ ಮಾಡಕ್ಕಾಗಲ್ಲ. ಆಯ್ತು, ಬೀಜದ ಎಷ್ಟು ಮಹ ಆಗತ್ತೆ, ಬೇರೆ ಖರ್ಚೇನು ಜಾಸ್ತಿ ಆಗಿಲ್ವಾ? ಅಲ್ಲ, ಬೇರೆ ಖರ್ಚುಗಳನ್ನ ಅವ್ರು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಮನೆಯವ್ರ ಕೆಲಸ ಮಾಡ್ಕೊಂಡು ಅದ್ರ ಖರ್ಚುಗಳು ಕಡಿಮೆ ಮಾಡ್ಕೋಬಹುದು. ಈಗ ಲೇಬರ್ನ ಊರಲ್ಲಿ ಸಿಗಾಕಿಲ್ಲ, 5-6 ಕಿಲೋಮೀಟರ್ ಇಂದ ಕರ್ಕೊ ಬನ್ನಿ, ಅವ್ರಿಗೆ ಗಾಡಿ ಮಾಡಿ, ಊಟ ತಿಂಡಿ ಕೊಡಿ, ಒಂದ್ ಆಮೇಲೆ ಒಂದ್ ಆಳಿಗೆ ಸಂಬಳ ಎಕ್ಸ್ಟ್ರಾ ಕೊಡಿ ಕಮಿಷನ್ ಕೊಡಿ ಅಂತ ಆದಾಗ ಒಂದ್ ಸ್ವಲ್ಪ ಖರ್ಚುಗಳು ಆಚೆ ಈಚೆ ಆಗುತ್ತೆ. ಎಷ್ಟು ಸರಿ ಸಿಂಪರಣೆ ಮಾಡಿದ್ರಿ ನಿಮ್ಮ ಆಲೂಗಡ್ಡೆ ಬೆಳೆ? ಇವಾಗ ನಿನ್ನೆಗೆ 3 ಸರಿ ಸಿಂಪರಣೆ ಆಗಿದೆ. ಇನ್ನು ಎಷ್ಟು ಸರಿ ತಗೊಳುತ್ತೆ? ಇನ್ನು ಸಾಧಾರಣ ವಾತಾವರಣ ಡ್ರೈ ಇದ್ರೆ ಇನ್ನು 1 ಸರಿ ಸ್ಪ್ರೇನಲ್ಲಿ ಮುಗಿಸಬಹುದು ಸರ್, ಇಲ್ಲ ಅಂದ್ರೆ ನೆಟ್ ಸ್ಪ್ರೇನ ಕೊಡಬೇಕಾಗುತ್ತೆ. ಓಕೆ, ಬೆಳೆ ಚೆನ್ನಾಗಿದೆ? ಚೆನ್ನಾಗಿದೆ ಸರ್ ಬೆಳೆ. ಓಕೆ, ಈ ವರ್ಷ ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ತಿದ್ದೀರಿ? ಈ ಸರಿ ಅದೇ ಕಾರಣಕ್ಕೆ ಹೋದ ಸರಿಗಿಂತ ಒಂದೇ ಚೀಲಾಗಲಿ ಜಾಸ್ತಿ ಆಗ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಈಗ ಪರಸ್ಪರ ಪೈಪೋಟಿನಲ್ಲಿ ಬೆಳಿತೀರಾ ನೀವು ಅಲ್ವಾ? ಅಂದ್ರೆ ಪೈಪೋಟಿ ಅನ್ನೋದಕ್ಕಿಂತ ಸರ್ ನಮ್ಗೆ ಜಮೀನ್ ಕೂಡ ಸಪೋರ್ಟ್ ಮಾಡ್ಬೇಕು. ಕೆಲವೊಂದು ಬೆಳೆ ರಾಗಿ ಹಾಕಿದ್ದ ಬೆಳೆ ಇಂದಿನ ಬೆಳೆಲಿ ಅಥವಾ ನಾನು ಹೇಳಿದೆ ಕೋಸ್ ಹಾಕಿರ್ತೀವಿ ಅದು ಸಪೋರ್ಟ್ ಮಾಡುತ್ತೆ. ಕಬ್ಬು ಹಾಕಿರ್ತಾರೆ ಅದು ಆ ನೆಲ ಇದು ಆಲೂಗಡ್ಡೆಗೆ ಸಪೋರ್ಟ್ ಮಾಡುತ್ತೆ. ಈ ಟೊಮ್ಯಾಟೊ ಹಾಕಿರ್ತೀವಿ, ಟೊಮ್ಯಾಟೊ ಆಲೂಗಡ್ಡೆ ಬದನೆ ಇದೇ ಒಂದೇ ತರದ ಬೆಳೆ ಆದ್ರಿಂದ ಆ ತರದ ಭೂಮಿಯಲ್ಲಿ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಲ್ಲ. ನಾವು ಏನೇ ಎಫರ್ಟ್ ಹಾಕಿದ್ರು ಇಳುವರಿಯಲ್ಲಿ ಸ್ವಲ್ಪ ಕುಂಟಿದ್ದಾರೆ. ಅಲ್ರಪ್ಪ, ನೀವು ಸ್ನೇಹಿತರುಗಳು ಎಲ್ಲ ಪರಸ್ಪರ ಚರ್ಚೆ ಮಾಡಿ ಒಬ್ರ ಮೇಲೊಬ್ರು ಪೈಪೋಟಿ ಬಿದ್ದಂಗೆ ಬೆಳೀತಾ ಇದ್ದೀರಿ ಅಂತ ಕೇಳಿದೆ ನಾನು ಅಲ್ವೇ. ಯಾರಿಗೂ ಇನ್ನೊಬ್ರು ತುಂಬಾ ಉತ್ತಮ ಬೆಳೀತಾರೆ ಅಂತ ಏನು ಹೊಟ್ಟೆ ಉರಿ ಏನಿಲ್ಲ ಆ ತರ ಏನಿಲ್ಲ ಸರ್, ಆ ವಿಷಯ ತಳ್ಳಿ ಹಾಕಂಗಿಲ್ಲ. ಆದ್ರೂ ಏನು ಮಾಡಕ್ಕಾಗಲ್ಲ, ಅವ್ರು ಅವಾಗ ಅವರಿಗೆ ಆ ಮನಸ್ಥಿತಿ ಅವ್ರಿಗೆ ಬರ್ಬೇಕು. ಅವ್ರಿಗೆ ಬೆಳೆದ್ರೆ ನೀವು ಪರಸ್ಪರ ಚರ್ಚೆ ಮಾಡ್ತೀರಿ. ಹ್ಞೂ ಸರ್, ಒಳ್ಳೆ ಇಳುವರಿ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವಾ? ಹೇಳಿ ಸರ್, ಈಗ ಆಲೂಗಡ್ಡೆ ಪರಿಸ್ಥಿತಿ ಹೇಗಿದೆ ನಿಮ್ಮ ಭಾಗದಲ್ಲಿ, ಏನ್ ಮಾಡಬೇಕು ಆಲೂಗಡ್ಡೆ ಬೆಳೆಗಾರರು ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಅಂಗಮರಿ ರೋಗ ತುಂಬಾ ಬರ್ತಿದೆ. ಪೆಪ್ಸಿ ಮತ್ತೆ ಜ್ಯೋತಿಗೆಲ್ಲ ತುಂಬಾ ಅಂಗಮರಿ ಬಿದ್ದಿದೆ. ಸೊ ಆ ಅಂಗಮರಿ ಬಿದ್ದಿರ್ತಕ್ಕಂಥ ರೈತರು ಪ್ರತಿ ಎಕರೆಗೆ ಆಕ್ರೋಬೆಟ್ ಅನ್ನ, ಆಕ್ರೋಬೆಟ್ ಅಂದ್ರೆ ಅದು ಅಂತರ್ವ್ಯಾಪಿ ಶಿಲೀಂದ್ರನಾಶಕ. ಸೊ ಆ ಶಿಲೀಂದ್ರನಾಶಕವನ್ನ 1 ಎಕರೆಗೆ 200 ಗ್ರಾಮ್ ಅಷ್ಟು ಬಳಸಬಹುದು. ಅದಾದ ನಂತರ ಬರದೇ ಇರತಕ್ಕಂಥವ್ರು ಅಂಗಮರಿ ಯಾರು ಬಂದಿಲ್ಲ ಅಂತವ್ರು ಅಕ್ಕಪಕ್ಕ ಅಂಗಮರಿ ಬಿದ್ದಿದ್ರು ಕೂಡ ತಮ್ಮ ಜಮೀನಿಗೆ ಮ್ಯಾಕ್ಸಿಮೇಟ್ ಅನ್ನ ಸ್ಪರ್ಶ ಮತ್ತೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕ ಮ್ಯಾಕ್ಸಿಮೇಟ್ ಅಲ್ಲಿರುತ್ತೆ. 1 ಎಕರೆಗೆ 600 ರಿಂದ 800 ಗ್ರಾಮ್ ವರೆಗೂ ಬಳಸಬಹುದು ಸರ್, 800 ಗ್ರಾಮ್ ಅನ್ನ. ನಂತರ ಇನ್ನು ಮಾಮೂಲಿ ಇನ್ನು ತುಂಬಾ ದೂರ ಇದಾರೆ ಪ್ಲಾಟ್ಗಳು, ಅಂದ್ರೆ ಅಂಗಮಾರಿ ರೋಗಕ್ಕೂ ಅವ್ರ ಪ್ಲಾಟ್ಗೂ ತುಂಬಾ ಅಂತರ ಇದೆ ಅಂತಂದ್ರೆ ಸೊ M45 ನಲ್ಲೇ ಮೇಂಟೈನ್ ಮಾಡ್ಕೋಬಹುದು. ಬಂದಿರತಕ್ಕಂಥವ್ರು ಆ ಪ್ರಾಪರ್ಟ್ ಬಳಸಲೇಬೇಕಾಗುತ್ತೆ ಸರ್. ಈ ಸಿಚುವೇಶನ್ ಅಲ್ಲಿ ಸಿಂಪರಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಒಳ್ಳೇದು ಸರ್ ಅಲ್ವಾ? ಹೌದು ಸರ್. ಈ ಕಟಾವು ಮಾಡಕ್ಕೂ ಯಂತ್ರಗಳನ್ನ ಏನಾದ್ರು ಬಳಸ್ತೀರಾ ಸರ್? ಕಟಾವು ಮಾಡಕ್ಕೆ ಯಂತ್ರಗಳನ್ನ ನಾವು ಬಳಸ್ತಿಲ್ಲ ಸರ್, ಅದನ್ನ ಇಲ್ಲಿ ನಾವಿನ್ ತಂದಿಲ್ಲ. ಅಲ್ಲಿ ನಾವು ಪಂಜಾಬ್ಗೆ ಬಿತ್ತನೆ ಬೀಜ ತರಕ್ ಹೋದ ಟೈಮಲ್ಲಿ ಅಲ್ಲಿ ಯಾವ ತರ ಕಟಾವು ಮಾಡ್ತೇವೆ ನಾವು ನೋಡಿದೀವಿ ಸರ್. ಅದೊಟ್ಟಲ್ಲಿ ತಂದ್ರೆ ಒಳ್ಳೇದಾಗತ್ತೆ ಅನ್ಸುತ್ತಾ? ತಂದ್ರೆ ನಮ್ದು ಅಂದ್ರೆ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಸ್ಮೂತ್ ಇರೋ ಭೂಮಿ ಮೇಲೆ ಉಪಯೋಗಿಸಬಹುದು. ಅದನ್ನ ಉಪಯೋಗಿಸ್ಬೇಕು ಅಂದ್ರೆ ನಾವು ಫಸ್ಟ್ ಬಿತ್ತನೆ ಮಿಷನ್ ಎಲ್ಲ ಮಾಡಿರ್ಬೇಕು. ಜಾನುವಾರಲ್ಲಿ ಬಿತ್ತನೆ ಮಾಡಿ ಕಟಾವು ಮಾಡಕ್ಕೆ ಯಂತ್ರದಲ್ಲಿ ಕಷ್ಟ ಆಗುತ್ತೆ. ಈಗ ಮಿಷಿನ್ ಅಲ್ಲಿ ಬಿತ್ತನೆ ಮಾಡಕ್ ಖರ್ಚು ಎಷ್ಟಾಗುತ್ತೆ? 1 ಎಕರೆಗೆ 3,000 ಬರುತ್ತೆ. ಓಕೆ, ಮಾಮೂಲಿ ಆದ್ರೆ? ಮಾಮೂಲಿ ಆದ್ರೆ ಬಿತ್ತನೆ ಮಾಡಕ್ಕೆ ಅದಕ್ಕಿಂತ 1,000 ಕಡಿಮೆ ಆದ್ರೂ ಆಗ್ಬೋದು ಸರ್. ಏನಾಗುತ್ತೆ ಮಂತ್ ನಿರ್ವಹಣೆ ಮುಂದೆ ಜಾಸ್ತಿ ಆಗುತ್ತೆ ಸರ್, ಮುಂದ್ ಖರ್ಚು ಅಂದ್ರೆ ಕುಂಟೆ ಹೊಡೆಯೋದು ಅದು ಆ ಖರ್ಚುಗಳು ಜಾಸ್ತಿ. ಇದರಲ್ಲಿ ಮಿಷನ್ ಅಲ್ಲಿ ಹಾಕಿದ್ರೆ ಒಂದ್ಸರಿ ತೇವ ಬಂದ ತಕ್ಷಣ ಒಂದ್ಸರಿ ಕಳೆನಾಶಕಕ್ಕೆ 700 ರೂಪಾಯಿ ಖರ್ಚು ಬರುತ್ತೆ. ಕಳೆನಾಶಕ ಸ್ಪ್ರೇ ಮಾಡ್ಕೊಂಡ್ರೆ ಆಮೇಲೆ ಇನ್ ಯಾವುದೇ ತರವಾದ ಕಲ್ಟಿವೇಶನ್ ಇದಿರಲ್ಲ ಸರ್. ಬಹಳಷ್ಟು ಅನುಭವ ಇದೆ ಕುಮಾರ್ ಅವರೇ, ಇನ್ನೂ ಏನಾದರೂ ಸುಧಾರಣೆ ಮಾಡ್ಕೋಬಹುದು ಆಲೂಗಡ್ಡೆ ಬೇಸಾಯದಲ್ಲಿ ಅಂತ ತಮಗನ್ಸುತ್ತಾ? ಇನ್ನೂ ಸುಧಾರಣೆ ಮಾಡ್ಕೋಬಹುದು ಸರ್ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈಗ ಭೂಮಿಗಳು ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಭೂಮಿಲಿ ಸಾಯೋದು, ಆಲೂಗಡ್ಡೆ ಗಿಡ ಬಳ್ಳಿ ಹೋಗೋದು ಆ ತರ ಆಗ್ತಿದೆ. ಅವ್ರು ಹೇಳ್ದಂಗೆ ಕೆಲವು ಜೀವಾಣುಗಳನ್ನ ಸೇರ್ಸೋದ್ರಿಂದ, ಆಮೇಲೆ ಫಸ್ಟ್ ದ್ವಿದಳ ಧಾನ್ಯಗಳನ್ನ ಫಸ್ಟ್ ಆಲೂಗಡ್ಡೆ ಹಾಕೋದಕ್ಕಿಂತ 1 ತಿಂಗಳು ಮುಂಚೆ ಬೆಳೆದು ಅದನ್ನ ಡಿಕ್ಸ್ ಅಥವಾ ರೋಟರ್ವೇಟರ್ ಹೊಡೆದು ಅದನ್ನ ಮಾಡೋದ್ರಿಂದ ಇನ್ನೂ ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು ಸರ್. ಅಂದ್ರೆ ಇಷ್ಟು ವರ್ಷದಲ್ಲಿ ನಿಮಗೆ ಆಲೂಗಡ್ಡೆಯಿಂದ ಯಾವತ್ತು ನಷ್ಟ ಆಗಿಲ್ಲ? ನನಗೆ ಆಲೂಗಡ್ಡೆಯಿಂದ ನಷ್ಟ ಆಗಿದ್ದು 1 ವರ್ಷ ಇದೆ ಸರ್. ಅದು 1 ವರ್ಷ ಇದೆ. ಅದು ಆ ವರ್ಷ 50 ಚೀಲ ಆಲೂಗಡ್ಡೆನ ಹಾಕಿ ಆ ಟೈಮಲ್ಲಿ ಒಂದ್ಸರಿ 40,000 ನಷ್ಟ ಆಗಿದೆ ಸರ್. 1 ವರ್ಷ ಹೊರತುಪಡಿಸಿದ್ರೆ ಅಲ್ಲಿಂದ ಇಲ್ಲಿ ತನಕ ನಾನು ನಷ್ಟ ಅನುಭವಿಸಿದ ಉದಾಹರಣೆ ಇಲ್ಲ. ಲಾಭದಲ್ಲಿ ಕಡಿಮೆ ಆಗಿರ್ಬೋದು, ನಮ್ಮ ಕೈಯಿಂದ ಕಾಸು ಹೋಗುವಂತ ಉದಾಹರಣೆ ಬಂದಿಲ್ಲ ಸರ್. ಅಂದ್ರೆ ಈಗ ಪ್ರತಿ ವರ್ಷನು ಉತ್ತಮವಾದ ಸುಧಾರಿತವಾದ ವಿಧಾನದಲ್ಲಿ ಆಲೂಗಡ್ಡೆ ಬೆಳ್ಕೊಂಡು ಹೋದ್ರೆ ಯಾವತ್ತಿಗೂ ನಷ್ಟ ಆಗಲ್ಲ ಸರ್. ಆಗಲ್ಲ ಅಲ್ವಾ? ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕುಮಾರ್ ಅವರೇ? 9845659153. ಇನ್ನೊಂದ್ಸರಿ ಹೇಳ್ತೀರಾ? 9845659153. ಇನ್ನೊಂದ್ಸರಿ ಹೇಳ್ಬಿಡಿ. 9845659153. ನಿಮ್ದು ಕುಮಾರಸ್ವಾಮಿ? 9740595983. ಇನ್ನೊಮ್ಮೆ? 9740595983. ಇನ್ನೂ ಒಂದ್ಸರಿ ಹೇಳಿ. 9740595983. ಒಳ್ಳೇದು ಕುಮಾರಸ್ವಾಮಿಗಳೇ.